ವಿಶ್ವಾಸ. ರಾಜ್ಯದ ವಿವಿಧೆಡೆ ತೊಗರಿ ಬೆಳೆಗೆ ರೋಗ ಬಾಧೆ, ಎಕರೆಗೆ 30,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ ಕೃಷಿ ಮೇಳ 2024 ಕುರಿತು ಮಾತುಕತೆಯನ್ನು ಕೇಳುವಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ವಿಜಿ ಬಾವಲತ್ತಿ ಮತ್ತು ಅಮರೇಶ್ ಹಾಶಿಹಾಳ್. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ ಕೃಷಿ ಮೇಳ 2024 ಕುರಿತು ಮಾತುಕತೆಯನ್ನ. ಅಮರಣ್ಣ ವೆಂಕಣ್ಣ ನಮಸ್ಕಾರ. ಓ ಅಲ್ಲಪ್ಪ, ಏನಪ್ಪ ನಿಂದು ಕತಿ? ಎಲ್ಲಿ ನೋಡ್ತೀಯಲ್ಲೇ ಬರೇ ಹೊಲ ಹೊಲ ಹೊಲ ಅಂತಂತೀ. ನಾನು 2-3 ಬಂದು ಹೋದೆ ನಾನು. ಮನೆಗೆ ಇಲ್ಲ, ಹೊಲಕ್ಕೋಗ್ಯಾನ. ತೊಗರಿ ಸ್ವಲ್ಪ ಕಟಾವು ನಡೆದಿತ್ತು, ಸ್ವಲ್ಪ ಈಗ ಮಾಸುಮು ಸ್ವಲ್ಪ ಸುಮಾರು ಇತ್ತಲ್ಲ ವಾತಾವರಣ, ಮಳೆಗಾಲ ಸೂಡ ಆ ಕಡೆ ಕಡೆ ಅಕಾಲಿಕ ಮಳೆ ಬರ್ತದ, ಸ್ವಲ್ಪ ಬೆಳೆ ಮುಚ್ಚಿಡ್ಬೇಕು ಅಂತ ಹೇಳಿ ಹೊಲಕ್ ಹೋಗಿದ್ದೆ. ಅಕ್ಕ ಹೇಳಿದ್ಲು ಆ ಕಡೆ ಬಂದ ನೋಡಪ್ಪ ನಿಮ್ ಮನೆ ಕಡೆ ಅಂತಂದು, ಮತ್ತೆ ನಾನು ನಿನ್ನ ಬೆಟ್ಟ ಹೋಗೋಣ ಅಂತ ಬಂದೆ. ನೋಡು, ನೀ ಅಕಾಲಿಕ ಮಳೆ ಅಂತಂದಿಲ್ಲ, ಅಕಾಲಿಕ ಮಳೆ ಅಂದ್ಕೂಡ್ಲೆ ನೆನಪಾತ್ ನನಗ. ಹೌದು, ಈ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಎಲ್ಲರೂ ಹೇಳ್ತಾರೆ. ಹೌದೌದು, ಈಗ ನೋಡಿ, ಈಗ ಮೊನ್ನೆ 2-3 ದಿನ ಮುಸುಕ್ ಹಾಕೊಂಡಿತ್ತು, ತೂಫಾನ್ ತರ ಮಳೆ ಬಂತು, ಜಿನಿ ಜಿನಿ ಜಿನಿ, ಈಗ ಮತ್ತೆ ಬಿಸಿಲು ಹೊಡಕತ್ತೆ, ಬಿಸಿಲು ಬೀಳಕತ್ತೆ. ವಾತಾವರಣ ತಾಸ್ ತಾಸಿಗೆ ತಾಸ್ ತಾಸಿಗೆ ಏರುಪೇರು ಆಗತ್ತೆ ನೋಡಪ್ಪ ಒಟ್ಟ. ಹೌದು, ಅದಕ್ಕೆ ನಿನಗೆ ನೋಡು ಒಂದು ವಿಚಾರ ಗೊತ್ತ ನಿನಗೆ? ಹೌದು, ಏನು ಹವಾಮಾನದ? ಹವಾಮಾನದ್ದಾಯ್ತು, ಈ ಹವಾಮಾನದ್ದಾಯ್ತು. ಈಗ ನೋಡಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗೆ 7 8 9 ತಾರೀಕು ಯಾವ ತಿಂಗಳ? ಇದೇ ತಿಂಗಳು ಡಿಸೆಂಬರ್ ಇದೇ ತಿಂಗಳು 7, 8, 9. ಏನ್ ನಡೆಯಕತ್ತಲ್ಲಿ? ಕೃಷಿ ಮೇಳ ನಡೆಯಕತ್ತೆ. ಅದು ಅಂದ್ರೆ 2024 ಕೃಷಿ ಮೇಳ. 2024 ಕೃಷಿ ಮೇಳ. ನೀ ಹವಾಮಾನ ಬದಲಾವಣೆ ಆಗಿದೆ ನೋಡು. ಹೌದು, ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಅಂತಕ್ಕಂತ ವಿಚಾರದ ಮೇಲೇನೆ ಹೆಚ್ಚು ಒತ್ತಾಸೆಯನ್ನು ಕೊಟ್ಟು ಕೃಷಿ ಮೇಳ ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರತಿ ವರ್ಷ ಮಾಡ್ತಾರಲ್ಲ ರೈತರ ಜಾತ್ರೆ, ದೊಡ್ಡ ಮೇಳ ಆಗುತ್ತೆ. ನೋಡು, ಹೋದ ವರ್ಷ ಏನಾಯ್ತು, ಬರ ಬಿತ್ತು, ಹೌದು, ಮಳೆ ಆಗಲಿಲ್ಲ, ಹಿಂಗಾಗಿ ಕೃಷಿ ಮೇಳ ನಡೀಲಿಲ್ಲ. ಈ ವರ್ಷ ಮಾಡಕತ್ತ? ಈ ವರ್ಷ ಏನದಲ್ಲ, 7, 8, 9. ಡಿಸೆಂಬರ್ 3 ದಿವಸ ನಡೀತದ. ಹೌದು, ಅದಕ್ಕೆ ನಿನಗೆ ಹೇಳಮ್ಮ ಹೇಳಿ, ಮತ್ತೆ ಹೆಂಗ ನಮ್ಮ ರೈತರನ್ನೆಲ್ಲ ತಯಾರು ಮಾಡ್ಬೇಕಲ್ಲ. ಹೌದು, ಮೊನ್ನೆ ಫೋನ್ ಮಾಡಿದ್ರು ನನಗೆ, ನೋಡಪ್ಪ ಹಿಂಗ ಒಂದು ಪಾಂಪ್ಲೆಂಟ್ ಕಳಿಸ್ತೀವಿ, ಅದು ಅದ್ರಾಗ ಮಾಹಿತಿ ಇರ್ತದ, ನಿಮ್ಮ 3 ಮಂದಿಗ ಹಿಂಗ್ ಮೇಳ ಐತೆ ಅಂತ ಹೇಳಿದ್ರು. ನನಗದ್ದು, ನಾನು ಹೊಲ ಕಡೆ ತಿರುಗಾಡಕತ್ತಿದ್ದೆ, ನಾನು ಅಷ್ಟು ಅದನ್ನ ನೋಡಕ್ಕಾಗಲಿಲ್ಲ. ಪೇಪರ್ ಅದನ್ನ ನೋಡಿದೆ ನಾನು, ಅದು ನಿನ್ ಕೂಡ ಬಂದಿದ್ದು ಚಲೋ ಆತು. ಯಾಕಂತಂದ್ರ ಈಗ ಹವಾಮಾನ ಏನೇನು ಬದಲಾವಣೆ ಆಗತ್ತಲ್ಲ, ಅದ್ರ ಮೇಲೆ ಈ ಕೃಷಿ ಮೇಳ ಮಾಡಕತ್ತಾರ ಅಂತ ನೀನ್ ಹೇಳಿದಿ. ಇದು ಬಹಳ ಚಲೋ ವಿಚಾರ. ಅದೇ ಹವಾಮಾನದ ಏನಾಗಿ ಬಿಟ್ಟತ, ಈಗ ಮಳೆಗಾಲನಾಗ ಸರಿಯಾಗಿ ಮಳೆ ಆಗೋದಲ್ಲ. ಹೌದು, ಈಗ ಚಳಿಗಾಲ ಚಾರವಾಗಿದೆ, ಚಳಿಗಾಲನಾಗ ಅಕಾಲಿಕ ಮಳೆ ಆಗಿಬಿಡ್ತಾವ. ಹೌದು, ಆಮೇಲೆ ಇಂಥ ಒಂದು ಸಂದರ್ಭದೊಳಗೆ ಏನು ಮಾಡಬೇಕು, ಮಳೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಳೆ ಆಗೋದಿಲ್ಲ. ಹೌದು, ನೋಡಪ್ಪ ನಿನ್ನ ಹೊಲಕ್ಕೆ ಮಳೆ ಬೀಳ್ತಂದ್ರೆ ಇನ್ನೊಂದು 4 ಹೊಲ ಹೋದ್ರೆ ಮಳೆ ಇರೋದಿಲ್ಲ ಅಲ್ಲಿ. ಹೌದು, ಹೀಗೆಲ್ಲ ಸಾಕಷ್ಟು ಬದಲಾವಣೆ ಆಗ್ತಾವೆ. ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವು ಯಾವ ರೀತಿ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಮತ್ತು ತಳಿಗಳನ್ನು ಎಂಥವು ಆಯ್ಕೆ ಮಾಡ್ಕೋಬೇಕು. ಮೊದಲು ನಾವೇನು ಮಾಡ್ತೀವಿ, ಹಿಂದಕ್ಕೆಲ್ಲ ಭಾಳಷ್ಟು ಈಗ ಹೆಚ್ಚು ಅವಧಿ ತಳಿಗಳನ್ನು ಬೆಳೀತಾ ಇದ್ದೀವಿ. ಹೌದು, ಈಗ ಮಳಿನ ಆಗೋದು, ಮಳಿ ಒಂದು ತಿಂಗಳು 2 ತಿಂಗಳು ಮಳಿ ಆಗತ್ತ, ಒಂದು 2 ತಿಂಗಳು ಮಳಿ ಹೋಗಿಬಿಡ್ತತ. ಹೌದು, ಅದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾರೆ, ಹವಾಮಾನ ಬದಲಾವಣೆ ಆತಪ್ಪ ಅಂದ್ರೆ ತಳಿಗಳ ಆಯ್ಕೆ ಭಾಳ ಮುಖ್ಯ ಅಂತ ಹೇಳ್ತಿರ್ತಾರೆ. ಅಂಥವು ಈಗೇನ ಕಡಿಮೆ ಅವಧಿ ತಳಿಗಳನ್ನು ಈಗ ನೋಡು, 90 ದಿವಸದಾಗ ಬರುವಂಥ ತಳಿಗಳಿದ್ದೋಪ್ಪ ಅಂದ್ರೆ ನಾವು 80 ದಿವಸ 70 ದಿವಸ ಬರುವಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ 120 ದಿವಸ ಕೆಲವೊಂದು ಬೆಳೆಗಳು ಬರ್ತವೆ, 4 ತಿಂಗಳು ಬೆಳೆಗಳು, ಅಂತಲ್ಲಿ ಒಂದು 100 ದಿವಸಕ್ಕೆ ಬರುವಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಹೌದು, ಆಮೇಲೆ ಈ ಮಳೆ ನೀರಿನ ಸಂರಕ್ಷಣೆ ಮಾಡೋದಾಯಿತು, ಆಮೇಲೆ ಹೆಂಗೆ ತೇವಾಂಶ ಕಾಪಾಡಬೇಕು ಅಂತಕ್ಕಂಥ ಒಂದು ವಿಚಾರಗಳು ಹೆಚ್ಚೆಚ್ಚಾಗಿ ಕೃಷಿ ಮೇಳದೊಳಗೆ ಹೇಳ್ತಾರಂತ. ಅಂದ್ರೆ ನೋಡು, ಈಗ 1 ತಿಂಗಳ ಬೀಳುವ ಮಳೆ 2 ದಿನಕ್ಕೆ ಬಿದ್ದುಬಿಡ್ತದೆ. ಅಂದ್ರೆ ಇವತ್ತು ಒಂದು 20% ನಮ್ದು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿತ್ತಪ್ಪ ಅಂತಂದ್ರೆ ಒಂದ್ ವಾರದಾಗ 30-35 ಬಂದ್ಬಿಡ್ತದೆ. ಅಂದ್ರೆ ಈ ವಾತಾವರಣಕ್ಕೆ ಏನ್ ಬೆಳೆಗಳು ತಾಂತ್ರಿಕತೆಗಳು ಈ ವಿಷಯ ಇಟ್ಕೊಂಡೇ ಕೃಷಿ ಮಳೆ ಮಾಡಕತ್ತಾರ ಮಾಡ್ತಾ ಇದ್ದಾರೆ ಹೆಚ್ಚೆಚ್ಚಾಗಿ. ಆಮೇಲೆ ಇತ್ತೀಚೆಗೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಸಾವಯವ ಕೃಷಿ, ಸಾವಯವ ಕೃಷಿ ಬಗ್ಗೆ ಮತ್ತು ರಾಸಾಯನಿಕಗಳನ್ನ ಯಾವ ರೀತಿ ಕೃಷಿ ಒಳಗೆ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೌದು, ಸಾವಯವ ಕೃಷಿ ಇಷ್ಟಿದೆ, ಇತ್ತೀಚೆಗೆ ಬಹಳ ಚಲೋ ಮಾಹಿತಿ ಸಿಗಕತ್ತದ. ವಿಶೇಷವಾಗಿ ಈ ಸಾವಯವ ಗೊಬ್ಬರದ ಬದಲಾಗಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನ ಯಾವ್ಯಾವ ಬಳಸಬಹುದು ಅಂತಕ್ಕಂತ ಅವಕಾಶಗಳನ್ನು ಸಹ ಕೃಷಿ ಮೇಳದಲ್ಲಿ ಹೆಚ್ಚೆಚ್ಚಾಗಿ ನೋಡಬಹುದು. ನೀನು ಅಂದ್ರೆ ಈ ಕೃಷಿ ಮೇಳದಲ್ಲಿ ಈ ವಿಷಯ ಇರ್ತದ? ಈ ವಿಷಯ ಇರ್ತದ. ಇನ್ನೊಂದು ನೋಡು, ಕೃಷಿ ಮೇಳದಲ್ಲಿ ವಿಶೇಷವಾದಂತ ಒಂದು ವಿಷಯಗಳ ಬಗ್ಗೆ, ಆಕರ್ಷಣೆಗಳ ಬಗ್ಗೆ ನಿನಗೊಂದು ಸ್ವಲ್ಪ ಹೇಳ್ತೀನಿ. ಒಂದು ಸ್ವಲ್ಪ ಕೇಳ. ಹೇಳ. ಮುಖ್ಯವಾಗಿ ನೋಡಪ್ಪ, ಇಲ್ಲಿ ಸಮಗ್ರ ಬೇಸಾಯಕ್ಕೆ ಸೂಕ್ತವಾದಂತ ಬೆಳೆ ಪದ್ಧತಿಗಳು. ಅಂದ್ರೆ ಸಮಗ್ರ ಬೇಸಾಯ ಅಂತಂದ್ರೆ ಎಲ್ಲಾ ರೀತಿಯ ನಮ್ದು ಪರಿಕರಗಳು ಕೃಷಿಯಲ್ಲಿ ಇರಬೇಕು. ಸಮಗ್ರ ಅಂತಂದ್ರೆ ಬರೇ ಬೆಳೆ ಬೆಳೆದಷ್ಟೇ ಅಲ್ಲ, ಬೆಳೆ ಜೊತೆ ಪ್ರಾಣಿ ಸಾಕಾಣಿಕೆಯನ್ನ ಮಾಡೋದು, ಬರೇ ಒಂದೇ ಬೆಳೆ ಜೊತೆ ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆಗಳು ಮತ್ತು ಕ್ಷೇತ್ರ ಬೆಳೆಗಳು, ಆಮೇಲೆ ಹಣ್ಣು ತರಕಾರಿಗಳನ್ನ ಬೇರೆ ಬೇರೆ ಸಮಗ್ರವಾಗಿ ಬೆಳೆಗಳನ್ನು ಬೆಳೆಯೋದು, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಂತವೆಲ್ಲ ಯಾವ ರೀತಿ ಮಾಡಬಹುದು ಅಂತಕ್ಕಂಥ ತಾಕಗಳು ಇರ್ತಾವಲ್ಲೇ. ಆಮೇಲೆ ಸಿರಿಧಾನ್ಯಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಹೇಳ್ತಾರ. ನೋಡಪ್ಪ, ಸಿರಿಧಾನ್ಯ ಇತ್ತೀಚೆಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಹೌದು, ನವಣೆ, ರಾಗಿ, ಬರಗು, ನಮ್ಮ ಸಜ್ಜೆ, ಕೊರಲು, ನೀನೇ ಹೇಳ್ತಿದ್ದೆ ಎಲ್ಲಪ್ಪ ಬೆಳಿತೀವಿ ನಾವು, ನವಣೆ ಯಾರು ತಗೊಳಾರ ಕೇಳವಲ್ರಗ್ಯಾರ ಅಂತಿದ್ದಲ್ಲ. ಇಂಥ ಕೃಷಿ ಮೇಳಗಳಿಗೆ ಹೋದಾಗ ಎಲ್ಲಿ ತಗೋತಾರ, ಅದನ್ನ ಹೆಂಗ್ ನಾವು ಜಾಸ್ತಿ ಲಾಭ ಪಡ್ಕೋಬೇಕು ಅಂತಕ್ಕಂಥ ವಿಚಾರ ಗೊತ್ತಾಗತ್ತೆ ನಿನಗೆ. ಮೌಲ್ಯವರ್ಧನೆ, ಅಕ್ಕಿ ಮಾಡಿ ಹೆಂಗ್ ಮಾರಾಟ ಮಾಡಬಹುದು, ನಮ್ದೇ ಆದ ಬ್ರ್ಯಾಂಡ್ ನಲ್ಲಿ ಮಾರಾಟ ಮಾಡಿ ಲಾಭ ಮಾಡ್ಕೋಬಹುದು. ಹೌದು. ಆಮೇಲೆ ಸುಧಾರಿತ ಕೃಷಿ ಯಂತ್ರೋಪಕರಣ ಹಾಗೂ ಕಿಸಾನ್ ಡ್ರೋನ್ ಬಳಕೆ. ಡ್ರೋನ್ ಅಂತಂದ್ರೆ ಯಂತ್ರೋಪಕರಣಗಳು ಕೃಷಿಯ. ನೋಡಪ್ಪ, ಈಗ ಕೂಲಿ ಆಳಂತೂ ಸಿಗದಲ್ಲ, ಅದು ಹಳೆ ಕಾಲ ಹೋತು. ಯಾಕಂದ್ರೆ ಸಾಂಪ್ರದಾಯಿಕ ಕೃಷಿ ನಮ್ಮಪ್ಪರ ಕೈಯಾಗ ಕಟ್ಟಿಗೆ ನೇಗಿಲಿದ್ದು, ಈಗ ಎಲ್ಲದು ಮಾಡೋರಿಲ್ಲ, ಅದನ್ನ ಎತ್ತುಗಳು ಕಟ್ಟೋರಿಲ್ಲ, ನಾವು ಯಂತ್ರೋಪಕರಣಗಳ ಬೇಕು ನಮಗೆ. ಹೌದು, ಬೇಕು. ಹೌದು, ಮಲ್ಲೆ ಡ್ರೋನ್ ಸಿಂಪರಣೆ ಮತ್ತು ಸಿಂಪರಣೆ ಮಾಡಕ್ ಆಳ್ ಸಿಗಂಗಿಲ್ಲ. ಹೌದು, ಡ್ರೋನ್ ಅಂತಂದ್ರೆ ಮಿಷಿನ್ ಇಂದ ಅದು ಹೆಲಿಕಾಪ್ಟರ್ ಮೂಲಕ. ಹೆಲಿಕಾಪ್ಟರ್ ಮುಖಾಂತರ ಅದು ಆ ಟೈಪ್. ಹೌದು, ಹಿಂದೇನ್ ಒಂದು 30 ಎಕರೆ ಇತ್ತಪ್ಪ ಅಂತಂದ್ರೆ ಒಂದ್ 2-3 ತಾಸನ್ಯಾಗ ಹೋಗ್ಬಿಡ್ತದ. ಹೌದು, ಮೊನ್ನೆ ಅದನ್ನ 3 ತಿಂಗಳ ಅದ್ರಲ್ಲಿ ತರಿಸಿದ್ರು ನಮ್ಮೂರಗೊಬ್ರು, ಅದನ್ನ ಇಟ್ಟಿರ್ತಾರೆ ಅಲ್ಲಿ. ಅದನ್ನು ನೋಡಬಹುದು ನೀನು. ಸುಧಾರಿತ ಕೃಷಿ ಯಂತ್ರೋಪಕರಣಗಳಂತೂ ಗೊತ್ತಲ್ಲ, ಸಣ್ಣ ಟ್ರ್ಯಾಕ್ಟರ್, ದೊಡ್ಡ ಟ್ರ್ಯಾಕ್ಟರ್, ಸಿಂಪರಣ ಯಂತ್ರಗಳು, ಸೋಲಾರ್ ಚಾಲಿತ ಯಂತ್ರಗಳು, ಸಾಕಷ್ಟು ಯಂತ್ರಗಳು ಇರ್ತಾವ, ಅದನ್ನ ನೋಡಬಹುದು. ಆಮೇಲೆ ಮಳೆ ನೀರಿನ ಕೊಯ್ಲು ಮತ್ತು ಅಂತರ್ಜಲವನ್ನ ಹೇಗೆ ಮರುಪೂರ್ಣ ಮಾಡಬೇಕಂತ ಬಗ್ಗೆ ಪ್ರಾತ್ಯಕ್ಷಿಕೆಗಳು ಇರ್ತವೆ. ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದ. ಚಲೋ ಆಯ್ತು. ಸಮಗ್ರ ಕೀಟ ರೋಗ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಸಿಗ್ತದ. ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಇರ್ತದ. ಜೇನು ಸಾಕಾಣಿಕೆ ಹಾಗೂ ಕೀಟ ಪ್ರಪಂಚದ ಬಗ್ಗೆ ಮಾಹಿತಿ ಸಿಗ್ತದೆ ನಿನಗೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿ ಕೊಡ್ತಾರಂತ. ದ್ವಿದಳ ಧಾನ್ಯಗಳು, ಎಣ್ಣೆಕಾಳು ಮತ್ತು ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು. ಅಂದ್ರೆ ಹಿಂಗಾರು ಬೆಳೆಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳು, ಎಲ್ಲ ಮಾಹಿತಿಗಳು ಈ ವರ್ಷ ಚಲೋ ಭಾರಿ ಉಪಯುಕ್ತ ಮಾಹಿತಿ ಒಳಗೊಂಡವ ನೋಡ್ರಿ ಕಣ. ಆಮೇಲೆ ಕೃಷಿಯಲ್ಲಿ ಸ್ವಯಂ ಚಾಲಿತ ತಂತ್ರಜ್ಞಾನಗಳು, ಈಗ ಕೊಯ್ಲೋತ್ತರ ತಾಂತ್ರಿಕತೆಗಳು, ಅಂದ್ರೆ ನಾವು ಕಟ್ ಮಾಡಿದ್ಮೇಲೆ ಅದು ಹೆಂಗ್ ಮೌಲ್ಯವರ್ಧನೆ ಮಾಡಬೇಕು, ಸಂಸ್ಕರಣೆ, ಮೌಲ್ಯವರ್ಧನೆ, ಕೊಯ್ಲೋತ್ತರ ತಾಂತ್ರಿಕತೆಗಳ ಬಗ್ಗೆ ಹೇಳ್ತಾರೆ ನಿನಗ. ಆಮೇಲೆ ಪಶು ಸಂಗೋಪನೆ, ಹೈನುಗಾರಿಕೆ, ಕುರಿ ಕೋಳಿ ಹಾಗೂ ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ಸಿಗ್ತದ. ಆಮೇಲೆ ರೈತರ ಆವಿಷ್ಕಾರಗಳು, ವಿಶೇಷವಾಗಿ ಸಾಧನೆ ಮಾಡಿದಂತ ರೈತರು ಬರ್ತಾರಲ್ಲೇ, ರೈತರು ಏನೋ ಒಂದು ಹೊಸದು ಮಾಡಿರ್ತಾರೆ. ಸಾಧನೆ ಮಾಡಿದಂತ ರೈತರು ಬರ್ತಾರ, ಸಂತಾ ರೈತರು ಅವರೊಂದಿಗೆ ಸಂವಾದ ಮಾಡ್ಕೋಬಹುದು, ಸಂವಾದಗಳನ್ನು ಹಂಚ್ಕೋತಾರೆ. ಹಾ, ರೈತರಿಂದ ರೈತರಿಗೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಆ ರೈತರು ಅವರು ಯಾವ ರೀತಿ ಮುಂದೆ ಬಂದ್ವಿ ನಾವು, ಯಾವ ರೀತಿ ಲಾಭ ಮಾಡ್ಕೊಳಕತ್ತೀವಿ ಅಂತಕ್ಕಂಥ ವಿಚಾರವನ್ನ ಹಂಚ್ಕೋತಾರ. ಇದು ಬಹಳ ಮುಖ್ಯ ನಮಗ. ನೋಡು, ನಮಗ ರೈತರಿಗೆ ಸಮಾಧಾನ ಆಗೋದಂದ್ರ ರೈತರ ಬಾಯಿಂದ ಕೇಳಿದ್ರ ಸಮಾಧಾನ ಆಗೋದು. ಅವ್ರು ಏನ್ ಹೇಳ್ತಾರ, ಅವ್ರ ಹೆಂಗ್ ಮಾಡ್ಯಾರ, ಅವ್ರ ಹೆಂಗ್ ಲಾಭ ಪಡ್ಕೊಂಡಾರ, ಏನ ತಾಂತ್ರಿಕತೆ ಅವ್ರು ಅಳವಡಿಸ್ಕೊಂಡಾರ, ಅದನ್ನ ಅವ್ರ ಬಾಯಲ್ಲಿ ಕೇಳ್ಬೇಕು. ಅದನ್ನ ಐತಂಗಾರ, ಅದು ಐತಿ. ಆಮೇಲೆ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ ಮಾರುಕಟ್ಟೆ ಮಾಹಿತಿ ಕೊಡ್ತಾರ. ಹೌದು, ಅದು ಈಗ ಏನೋ ಒಂದು ಸಮಸ್ಯೆ ಐತಪ್ಪ ಇವತ್ತು. ಲಿಂಬಿ ಬೆಳಿ ಒಟ್ಟ ನಿಂದು ಲಿಂಬಿ ಬೆಳೆಯಾಗ ಹುಳ ಬೀಳಾಕತ್ತ, ಲಿಂಬಿ ಕಾಯಿ ಆಗ್ತಾ ಇಲ್ಲ, ತೆಂಗಿನಕಾಯಿ ಉದುರಾಕತ್ತದ, ತೆಂಗಿನಕಾಯಿ 10 ವರ್ಷ ಹತ್ತು ಗಿಡ ಹಚ್ಚೆ ಕಾಯಿ ಆಗವಲ್ದು, ಇಂಥವು ಸಮಸ್ಯೆಗಳನ್ನ ಹೊತ್ಕೊಂಡ್ ಬಂದ್ರೆ ಅಲ್ಲಿ ತಜ್ಞರು ಕುಂತಿರ್ತಾರ. ನಿನ್ನ ಸಮಸ್ಯೆಗಳು ಮಾಹಿತಿ ಕೇಂದ್ರ ಅಂತ ಇರ್ತದ. ಮಾಹಿತಿ ಕೇಂದ್ರ ಅಂತ ಇರ್ತದ, ಅಲ್ಲೆಲ್ಲ ಒಂದು ವಿಜ್ಞಾನಿಗಳು ತಾಂತ್ರಿಕ ಮಾಹಿತಿಯನ್ನು ಕೊಡ್ತಾರ, ಮಾರುಕಟ್ಟೆ ಮಾಹಿತಿ ಕೊಡ್ತಾರ, ಯಾವ ಸೀಸನ್ನಲ್ಲಿ ಯಾವ ಬೆಳೆ ಬೆಳೆದ್ರ ನೀವು ಲಾಭ ಮಾಡ್ಕೋಬಹುದು ಅಂತಕ್ಕಂಥ ಮಾಹಿತಿ ಕೊಡ್ತಾರ. ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹೌದು, ಹೆಣ್ಮದ್ದು ಅಂತಂದ್ರೆ ಪುರುಷರು ಮತ್ತೆ ಮಹಿಳೆಯರು ಕೃಷಿಯಲ್ಲಿ ಸಾಧನೆ ಮಾಡಿದಂತವರಿಗೆ ಅಲ್ಲಿ ವೇದಿಕೆ ಮೇಲೆ ಸನ್ಮಾನ ಮಾಡ್ತಾರ. ಪ್ರತಿ ವರ್ಷ ಮಾಡ್ತಾರೆ, ಪ್ರತಿ ವರ್ಷನೂ ಇರ್ತದದು. ಆಮೇಲೆ ಜೊತೆಗೆ ಇನ್ನೊಂದು ನೋಡಪ್ಪ, ಈಸ್ಯಾಪ್ ಬೆಳೆ ಸಂರಕ್ಷಣೆ ಅಂದ್ರೆ ಇತ್ತೀಚೆಗೆ ಹೌದು ಪೇಪರ್ನಾಗ ಬಂದಿತ್ತು. ಹೌದು, ಮೊನ್ನೆ ರೇಡಿಯೋದಾಗ ಕೇಳಿದೆ ನಾನು ಈಶಾಪ್ ಬಗ್ಗೆ. ಅದು ಬೆಳೆ ಸಂರಕ್ಷಣೆ ಬಗ್ಗೆ ಒಂದು ಮೊಬೈಲ್ ಆ್ಯಪ್ದಾಗ ಏನ ಮಾಹಿತಿ ಬರ್ತದ ಅಂತ ಹೇಳಿದ್ರು. ಅದು ಮೊಬೈಲ್ನಾಗ ನೀ ಅದ್ರ ಚಿತ್ರ ಹಿಂಗೆ ಹಿಡಿದು ಬಿಟ್ರೆ ಏನ್ ಹೊಡಿಬೇಕು, ಯಾವ ಔಷಧ, ಏನ್ ಕೀಟ ಅನ್ನೋದು ಗೊತ್ತಾಗ್ಬಿಡ್ತದಂತ. ಕ್ಷೇತ್ರ ಮಟ್ಟದ ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗ್ಬಿಡ್ತದೆ ನಮಗೆ. ಯಾವ ರೀತಿ ನೀನು ವಿಜ್ಞಾನಿಗಳಂತೆ ಹೋಗೋದೇ ಬೇಕಾಗಿಲ್ಲ ಈಗ. ಹೌದೌದು, ಅದೊಂದು ಈಸ್ಯಾಪದ ಒಂದು ಆ್ಯಪ್ ಹಾಕೊಂಡ್ಬಿಟ್ಟಪ್ಪ ಅಂದ್ರೆ ಮೊಬೈಲ್ನಾಗ, ಆ ಮೊಬೈಲ್ನಾಗ ನಿಂದು ಒಂದು ಫೋಟೋ ಹೊಡ್ಕೊಂಡು ಆ ಫೋಟೋಕ್ಕೆ ಅಲ್ಲಿ ಫೋಟೋಕ್ಕೆ ಮ್ಯಾಚ್ ಆತಪ್ಪ ಅಂತಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ನಿನಗೆ ಏನು ಸಿಂಪರಣೆ ಮಾಡ್ಬೇಕಂತಕ್ಕಂಥ ಮಾಹಿತಿ ನಿನ್ನ ಮೊಬೈಲ್ನಾಗ ಬಂದ್ಬಿಡ್ತದೆ. ಇದಕ್ಕೆ ಬಂತು ಏನು ಔಷಧ ಪರಿಹಾರ ಸಿಕ್ಬಿಡ್ತದೆ. ಹಾಂ, ಈ ಸ್ಯಾಪ್ ಬೆಳೆ ಸಂರಕ್ಷಣೆ, ನವೀನ ಮಾಹಿತಿ ತಂತ್ರಜ್ಞಾನ, ರೇಷ್ಮೆ ಕೃಷಿ ಬಗ್ಗೆ, ಹವಾಮಾನ ಆಧಾರಿತ ಕೃಷಿ ಮತ್ತು ಮಣ್ಣು ರಹಿತ ಕೃಷಿ. ಈ ಮಣ್ಣು ರಹಿತ ಹೈಡ್ರೋಫೋನಿಕ್ಸ್ ಅಂತ ಹೇಳಿದ್ವಲ್ಲ ಮೊನ್ನೆ, ಹೇಳಿದ್ರಲ್ಲ ಅವ್ರು ಗೌಡರು, ಜಲ ಆಧಾರಿತ ಕೃಷಿ ಅಥವಾ ಜಲ ಕೃಷಿ ಅಂತ ಹೇಳಿ, ಜಲ ಕೃಷಿ. ಹೌದು, ಮೊನ್ನೆ ಗೌಡರು ಮಾಡಿದ್ರಲ್ಲ. ಹಾ, ಅದಕ್ಕೆ ಇದಕ್ಕೆ ಇಂಥವು ಮಾಹಿತಿ ಸಿಗ್ತಾವ. ಆಮೇಲೆ ನೋಡಪ್ಪ, ನಿನಗೆ ಬೇರೆ ಬೇರೆ ಮಷಿನ್ಗಳು ಬಂದಿರ್ತಾವ. ಹೌದು, ಕಾರ ಕೊಟ್ಟು ಮಷಿನ್ ಬಂದಿರ್ತದ, ಶೇಂಗಾ ಸೆಪ್ಪಿಸಲು ಮಷಿನ್ ಬಂದಿರ್ತಾವ. ಹೌದು, ಆಮೇಲೆ ಬೇರೆ ಈ ಸಣ್ಣ ಸಣ್ಣ ಉಳುಮೆ ಮಾಡುವಂಥವು ಬಂದಿರ್ತಾವ, ಕಸ ತೆಗಿಯುವ ಮಷಿನ್ಗಳು ಬರ್ತಾವೆ. ಇಂಥವೆಲ್ಲ ನೋಡ್ಕೊಂಡು ತಿಳ್ಕೊಂಡು ನಮ್ಗೆ ಏನು ಉಪಯೋಗ ಅದ ಏನಿಲ್ಲ, ಜೊತೆಗೆ ನಮ್ಗೆ ಏನೇನು ಬೇಕನ್ನೋದನ್ನು ಖರೀದಿ ಮಾಡ್ಕೊಂಡು ಹೋಗ್ಬೋದು. ಹೌದು, ಸಣ್ಣ ಪುಟ್ಟ ನಮ್ಮ ಕೃಷಿ ಯಂತ್ರೋಪಕರಣಗಳಾಯಿತು, ಕೆಲವೊಂದು ವಿಶೇಷ ಮಾಹಿತಿಯನ್ನು ಕರಪತ್ರನು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕೊಡ್ತಾರ ಎಂಗಣ. ಈಗ ನೋಡಿ, ಯಾವುದೇ ಒಂದು ತಂತ್ರಜ್ಞಾನದ ಬಗ್ಗೆ ಅಲ್ಲಿ ಪುಸ್ತಕಗಳು ಸಿಗ್ತಾವ. ಹೌದು, ಈಗ ನನಗಂದಾಜಿನ ಮಾಡಿದ ಪಟ್ಟಿಗೆ ಒಂದು 200-250 ಮಳಿಗೆಗಳು, ಇವು ಮಾಹಿತಿ ಕೇಂದ್ರಗಳು ಎಲ್ಲ ಸೇರಿ ಮೇಲ್ಪಟ್ಟು ಮಳಿಗೆಗಳು ಬರ್ತಾವಂತ. ಹೌದೌದು, ನಾನು ಕೇಳಿದೆ ಒಂದು 200-250 ತನ ಮಳಿಗೆಗಳು ಬರ್ತಾವ. ಅಲ್ಲಿ ಬೇರೆ ಬೇರೆ ವೆರೈಟಿ ಒಂದು ಮಳಿಗೆಗಳು ಇರ್ತವೆ. ಹೌದು, ಬೀಜದ್ದು, ಗೊಬ್ಬರದ್ದು, ತಳಿಗಳದ್ದು, ಏನೋ ನಮಗೆ ಮಾಹಿತಿ, ಸಾವಯವ ಪರಿಕರಗಳು, ಇವು ಸಿರಿಧಾನ್ಯಗಳದ್ದು. ಅಲ್ಲಿ ರೈತರು ತಾವು ಬೆಳೆದದ್ದನ್ನ ಅಲ್ಲಿ ಮಾಹಿತಿ ಇಟ್ಟಿರ್ತಾರೆ. ತಗೋಬಹುದು. ಅದಕ್ಕೆ 7ನೇ ತಾರೀಕು ಮುಂಜಾನೆ 10 ಗಂಟೆಗೆ ಈ ಕಪ್ಪತ್ತಗುಡ್ಡದ ಶ್ರೀ ನಂದಿವೇರಿ ಸಂಸ್ಥಾನ ಮಠ ಐತೆ, ಮುಂಡರಗಿ ತಾಲೂಕು ಮುಂಡರಗಿ, ಅವ್ರು ಬಂದು ಶಿವಕುಮಾರ್ ಮಹಾಸ್ವಾಮಿಗಳು ಬಂದು ಗೋಪೂಜೆಯನ್ನ ಮಾಡೋದ್ರ ಮುಖಾಂತರ ಕೃಷಿ ಮೇಳಕ್ಕೆ ಚಾಲನೆ ಆಗತ್ತ. ಚಾಲನೆ ಯಾವಾಗ? 8ನೇ ತಾರೀಕು 7ನೇ ತಾರೀಕು ಯಾವ ವಾರ ಆಗತ್ತೆ? 7ನೇ ತಾರೀಕು ನೋಡಪ್ಪ, ಅದು ಶನಿವಾರ ದಿವಸ. ಹೌದು, ಶನಿವಾರ ದಿವಸ 7ನೇ ತಾರೀಕು ಪ್ರಾರಂಭ ಆಗತ್ತ 10 ಗಂಟೆಗೆ. ಆಮೇಲೆ 8ನೇ ತಾರೀಕು ಏನದಲ್ಲ 11 ಗಂಟೆಗೆ ಉದ್ಘಾಟನೆ, ಕೃಷಿ ಮೇಳದ ಒಂದು ಉದ್ಘಾಟನೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆಯನ್ನು ಮಾಡ್ತಾರ, ಅದೇ ರೀತಿ ಕೃಷಿ ಸಚಿವರು ಭಾಗವಹಿಸ್ತಾ ಇದ್ದಾರೆ, ನಮ್ಮ ಜಿಲ್ಲಾ ಸಚಿವರು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಒಂದು ಸಂಸದರು, ಜನಪ್ರತಿನಿಧಿಗಳು, ಎಲ್ಲ ಇಲಾಖೆಯ ಮುಖ್ಯಸ್ಥರು, ಹೌದು, ಎಲ್ಲರೂ ಕಾರ್ಯಕ್ರಮದಲ್ಲಿ ಅವತ್ತು ಭಾಗವಹಿಸಿ ಕೃಷಿ ಮೇಳವನ್ನು ಮತ್ತು ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆ, ಪುಸ್ತಕ ಕೈಪಿಡಿಗಳ ಬಿಡುಗಡೆ, ಜಾನುವಾರು ಪ್ರದರ್ಶನಗಳ ಉದ್ಘಾಟನೆ, ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳ ಉದ್ಘಾಟನೆ, ಕೃಷಿ ತಾಂತ್ರಿಕಗಳ QR ಕೋಡ್ ಬಿಡುಗಡೆ, ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆ, ಹೀಗೆ ಅವತ್ತು 8ನೇ ತಾರೀಕು ಬಹಳ ಚಲೋ ಕಾರ್ಯಕ್ರಮ ಇದೆ. ಉದ್ಘಾಟನೆ 8ನೇ ತಾರೀಕು ಆಗತ್ತೆ, ರವಿವಾರ. ರವಿವಾರ ದಿವಸ 8ನೇ ತಾರೀಕು ಎಲ್ಲ ಉದ್ಘಾಟನೆ ಆಗ್ತಾವ. ಮತ್ತು ನಮ್ಮ ರಾಯಚೂರು ನಗರದ ಶಾಸಕರು ಶಿವರಾಜ್ ಪಾಟೀಲ್ರು ಅಧ್ಯಕ್ಷತೆ ವಹಿಸ್ತಾರೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ. ಅವರು ವಹಿಸ್ತಾರ ಎಲ್ಲರೂ ಇರ್ತಾರ, ಮತ್ತು ಜೊತೆಗೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಇರ್ತಾರೆ. ಎಂಟನೇ ತಾರೀಕು ಏನದಲ್ಲ ಎಲ್ಲ ಒಂದು ಭರ್ಜರಿ ರೂಪದೊಳಗೆ ಕೃಷಿ ಮೇಳ, ಎಲ್ಲ ಒಂದು ಮಳಿಗಳು ಇರ್ತಾವ, ಒಂದು ಬಂದು ರೈತರು ನೋಡ್ಕೋಬಹುದು. ಅಲ್ಲ ಹೆಂಗಣ, ಇನ್ನೊಂದು ವಿಚಾರ, ಈಗ ನಮ್ಮ ವಿಶ್ವವಿದ್ಯಾಲಯ ಕೃಷಿ ಮೇಳ ಮಾಡಕತ್ತಾರಲ್ಲ, ಅದ್ರ ಜೊತೆಗೆ ಇವು ಇಲಾಖೆಗಳು ಇರ್ತಾವ ತೋಟಗಾರಿಕೆ? ನೋಡಪ್ಪ, ಎಲ್ಲ ಇಲಾಖೆಗಳು ಬರ್ತಾವೆ ಅಲ್ಲಿ. ಆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಉತ್ಪನ್ನ ಮಾರುಕಟ್ಟೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಎಲ್ಲ ಬ್ಯಾಂಕ್ಗಳು ಸಹ ಭಾಗವಹಿಸ್ತವೆ, ಬ್ಯಾಂಕ್ ಅವರು. ಆಮೇಲೆ ಖಾಸಗಿ ಕೆಲವೊಂದು ಕಂಪನಿಗಳು ಬರ್ತಾವಲ್ಲ, ಎಫ್ ಪಿ ಓಗಳು, ಕೀಟನಾಶಕ ಮಾರುವಂತ ಕಂಪನಿಗಳು, ರೋಗಗಳನ್ನ ಮತ್ತೆ ಇವೇನು ಗೊಬ್ಬರಗಳನ್ನ ಮಾರುವಂತ ಕಂಪನಿಗಳು, ಯಂತ್ರೋಪಕರಣಗಳು ಮಾರುವಂತ ಕಂಪನಿಗಳು, ಎಲ್ಲಾ ಖಾಸಗಿ ಕಂಪನಿಗಳು ಹೆಚ್ಚೆಚ್ಚಾಗಿ ಭಾಗವಹಿಸ್ತಾರೆ. ಜೊತೆಗೆ ಸ್ವಸಹಾಯ ಸಂಘದ ಸದಸ್ಯರು, ಸ್ವಸಹಾಯ ಸಂಘದ ಗುಂಪುಗಳು, ಮಹಿಳೆಯರು ಮಾಡಿದಂತ ವಸ್ತುಗಳು ಮಾರಾಟ ಆಗ್ತವೆ. ಖಾದಿ ಮಳೆ ಖಾದಿ ಉತ್ಪನ್ನಗಳು ಸಿಗ್ತಾವ ನಿನಗೆ. ಬೇರೆ ಬೇರೆ ಏನು ಹಳ್ಳಿಯೊಳಗೆ ಉತ್ಪನ್ನಗಳು ಸಿದ್ಧಾಗ್ತವೆ, ಅಂತ ಉತ್ಪನ್ನಗಳನ್ನ ನೀ ಅಲ್ಲಿ ಖರೀದಿನೂ ಮಾಡಬಹುದು, ನೋಡಬಹುದು. ಹೌದು, ಮೊನ್ನೆ ಸಾವಯವ ಬೆಲ್ಲ ಉತ್ಪಾದನೆ ಮಾಡುವಂತ ಬಾಗಲಕೋಟಿಂದ ಒಬ್ಬ ರೈತ ಬಂದಿದ್ದ. ಅನಂತರ ಆತ ಸಿರಿಧಾನ್ಯಗಳ ಪ್ಯಾಕೆಟ್ ಅನ್ನು ಕೂಡ 1 ಕೆಜಿ ಬ್ರ್ಯಾಂಡ್ ಮಾಡಿ ಅದನ್ನು ಕೂಡ ಅವನು ಮಾರಾಟಕ್ಕಿಟ್ಟಿದ್ದ, ಮಾಹಿತಿ ಇಟ್ಟಿದ್ದ. ಇಂತ ರೈತರು ಬರ್ತಾರಂತ ಹೇಳ್ತೀವಿ ಈ ಕೃಷಿ ಮೇಳಕ್ಕೆ. ಎಲ್ಲರೂ ಬರ್ತಾರಪ್ಪ, ರೈತರು ಬರ್ತಾರೆ, ಮತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳು ಭಾಗವಹಿಸ್ತಾ ಇದ್ದಾರೆ, ನಮ್ಮ ರಾಷ್ಟ್ರ ಮಟ್ಟದ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಜೊತೆಗೆ ದೊಡ್ಡ ದೊಡ್ಡ ಏನು ರೈತರು ಸಾಧನೆ ಮಾಡಿದಾರಲ್ಲ, ಆ ಸಾಧನೆ ಮಾಡಿದಂತ ರೈತರು ಪ್ರತಿ ದಿವಸ ಸಾಯಂಕಾಲ ರೈತರಿಂದ ರೈತರಿಗೆ ಒಂದು ವೇದಿಕೆಯಲ್ಲಿ ಅವರ ಅನುಭವಗಳನ್ನು ಹಂಚ್ಕೋತಾರೆ. ಈಗ ನೋಡು, ನಾವ್ ಹೇಳ್ತೀವಿ 1 ಎಕರೆದಾಗ 1 ಕೋಟಿ ಉತ್ಪನ್ನ ಮಾಡಬಹುದು, 1 ಕೋಟಿ ಲಾಭ ಗಳಿಸಬಹುದು. ಬೇರೆ ಬೇರೆ ತಂತ್ರಜ್ಞಾನಗಳು ಅದಾವ. ಈಗ ಯಾಕಂತಂದ್ರ ಈಗ ಕೃಷಿ ಅನ್ನೋದು ಎಂಕಣ್ಣ ವಿಜ್ಞಾನ ಆಗ್ಬಿಟ್ಟದ ನೋಡಿ. ಯಾಕಂತಂದ್ರ ವಿಜ್ಞಾನವನ್ನ ನಾವು ಕೃಷಿಯಾಗ ತರಕತ್ತಿದ್ರಿಂದ ಸ್ವಲ್ಪ ಭೂಮಿಯಾಗ ಕಣ್ಣಿಗೆ ಲಾಭ, ಚಲೋ ಚಲೋ ಬೆಳೆಗಳು, ನೋಡ್ಲಾರ್ದ ಬೆಳೆಗಳು ನಾವು ಅಧಿಕ ಲಾಭ ತಗೊಳಕತ್ತಾರ. ಅವು ತಾಂತ್ರಿಕದ ಮಾಹಿತಿಗಳು ನಮಗೆ ಈ ಕೃಷಿ ಮೇಳದಾಗ ನೋಡಕ್ ಸಿಗ್ತಾವ. ನೋಡು, ಏನಲ್ಲ, ಇಂಥ ಮೇಳಗಳಲ್ಲಿ ನಾವು ಭಾಗವಹಿಸೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ಹೊಸ ಮಾಹಿತಿ ಸಿಗ್ತದೆ, ಹೊಸ ಒಂದು ತಳಿಗಳ ಬಗ್ಗೆ ಪರಿಚಯ ಆಗತ್ತೆ, ಹೊಸ ತಂತ್ರಜ್ಞಾನಗಳ ಪರಿಚಯ ಆಗತ್ತೆ. ನಾವು ಹಿಂದಕ್ಕಿಂದ ಮಾಡ್ಕೋಂತ ಬಂದಂತ ಪದ್ಧತಿಗಳನ್ನ ಕೈ ಬಿಡ್ಬೇಕಿನ್ನ. ಅದೇ ನಾವು ನೋಡಪ್ಪ, ಕಳೆ ತೆಗಿಬೇಕಾದ್ರೆ ಕೂಲಿ ಆಳು ಹಚ್ಚಿ ಕಳೆ ತೆಗೆಸೋದು, ಇಂಥವೆಲ್ಲ ಬಿಡ್ಬೇಕು. ಈಗ ಕಳೆನಾಶಕ ಬಂದವ ಕೆಲವೊಂದು ಸಿಂಪರಣೆ ಮಾಡೋದು, ಯಂತ್ರಗಳು ಬಂದವ ಒಬ್ಬರೇ ಮಾಡ್ಕೊಂಡು, ಒಬ್ಬರೇ ಇದ್ರೆ ಒಂದೊಂದು ಎಕರೆ ಮಾಡಬಹುದು ನೀನು ಕಳೆ ನಿರ್ವಹಣೆಯನ್ನ. ಅದಕ್ಕೆ ಅಂತವೆಲ್ಲ ಈಗ ನಾವು ಮುಂದುವರಿಬೇಕಾಗಿದೆ. ಜಾಣತನದ ಕೃಷಿ ಬೇಕು ಇಲ್ಲಿಕ್ಕಂದ್ರೆ. ಏನಾಗತ್ತ, ನಾವು ಕೃಷಿ ಒಳಗೆ ಹಂಗೆ ಸಂಚನ ಕಸ ಕೆತ್ಕೊಂತ ಕುಂತು ಕೊಟ್ರೆ ಆಗದಲ್ಲ, ಎಲ್ಲೇ ಕತ್ತ ಆಗ್ಲಾರದ ಹಂಗಿಲ್ಲ. ಈಗ ನಾವು ಅವನು ಯಂತ್ರೋಪಕರಣಗಳ ತಾಂತ್ರಿಕತೆ ಮಾಹಿತಿ ಇಟ್ಕೊಂಡು 4 ಕೆಲಸ ಮಾಡೋಣ, ಒಂದು ದಿನ ಕೆಲಸ ಮಾಡ್ತಾರೆ. ಹೌದು, ಅದಕ್ಕೆ ಅಲ್ಲಿ ಅವರು ನಾವು ಹಿಂಗೆ ಟೈಮ್ ಎಷ್ಟು ಆಗ್ತದೆ, ನಮ್ಮ ರೊಕ್ಕನು ಖರ್ಚಾಗ್ತದೆ, ಲಾಭ ಉಳಿಯಂಗಿಲ್ಲ. ಆಮೇಲೆ ಯಾವ್ಯಾವ ಒಂದು ಸೀಸನ್ದಲ್ಲಿ ಏನೇನು ಬೆಳೆ ಹಾಕಿದ್ರೆ ಚಲೋ ಬರ್ತದೆ, ನಮ್ಗೆ ಲಾಭ ಆಕತಿ. ಈ ವಿಶೇಷವಾಗಿ ಹಣ್ಣು ತರಕಾರಿ ಬೆಳೆಯುವಂಥವ್ರು ನೋಡಪ್ಪ, ಟೊಮ್ಯಾಟೊ ಒಮ್ಮೆ ಬೆಳಿತೀವಿ ನಾವು. ಹೌದು, ಬೆಳೆದಿವಪ್ಪ ಅಂದ್ರೆ ಈರುಳ್ಳಿನೂ ಬೆಳಿತೀವಿ. ಈ ಈರುಳ್ಳಿ ಬೆಳೆದಾಗ ಒಂದೊಂದು ಸೀಸನ್ನಾಗ ಅದನ್ನ ಕೇಳೋರು ಯಾರು ಗತಿ ಇರೋದಿಲ್ಲ. ಕರೆಕ್ಟ್, ಆ ತೋಳರ ಗತಿ ಇರೋದಿಲ್ಲ. ನಾವೆಲ್ಲ ರೋಡಿ ತರ್ತೀವಿ ಅದನ್ನೆಲ್ಲ. ಇಂಥವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವ ಸೀಸನ್ನಲ್ಲಿ ನಾವು ಟೊಮ್ಯಾಟೊ ಬೆಳೆದ್ರೆ ಒಳ್ಳೇದು, ಉಳಿದ್ರೆ ಏನ್ ಮಾಡ್ಬೇಕು, ಉಳಿದ್ರೆ ಹೆಂಗ್ ಮಾಡ್ಬೇಕು ಅದನ್ನ, ಈರುಳ್ಳಿ ಯಾವ ಸೀಸನ್ ಅಲ್ಲಿ ಬೆಳಿಬೇಕು, ಒಂದೇಳೆ ಮಾರುಕಟ್ಟೆಯಲ್ಲಿ ಧಾರಣೆ ಇಲ್ಲಾಂದ್ರೆ ಅದನ್ನ ಹೆಂಗ್ ನಾವು ಸಂಗ್ರಹಣ ಮಾಡಿ ಸ್ಟೋರೇಜ್ ಮಾಡಿ ಇಡಬೇಕು ಅಂತಕ್ಕಂತ ಮಾಹಿತಿ ಸಿಗ್ತದೆ. ಅಲ್ಲಿ ಆಹಾರ ಮತ್ತು ಸಂಸ್ಕರಣಾ ವಿಭಾಗನ ಐತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಾಗ. ಈಗ ತಾಂತ್ರಿಕತೆ ಹೆಂಗ್ ಬಂದವ ಅಂತಂದ್ರ, ಉಳ್ಳಾಗಡ್ಡಿಯ ಒಂದು ಸ್ಲೈಸ್ ಗಳನ್ನ ಮಾಡಿ ಒಣಗಿಸ್ತಾ ಇದ್ದಾರಂತೆ. ಹೌದು, ಒಣಗಿಸಿ ಅದನ್ನ ಕಟ್ ಮಾಡಿ ಪ್ಯಾಕಿಂಗ್ ಮಾಡಿ ಅದನ್ನ ಒಣಗ್ ಮಾಡ್ತಾ ಇದ್ದಾರೆ, ತಂತ್ರಜ್ಞಾನ ಬಂದಾವೆ. ಅದೇ ರೀತಿ ವಿವಿಧ ಹಣ್ಣುಗಳು ನೋಡಪ್ಪ, ಈಗ ಅಂಜೂರ ಹಣ್ಣು. ಹೌದು, ಅಂಜೂರ ಹಣ್ಣು ಮಾರುಕಟ್ಟೆಯೊಳಗೆ ಅದು ಹಣ್ಣು ಬಹಳ ದಿವಸ ಇಡಕ್ ಆಗದಲ್ಲ, ನೀನು ಒಂದ್ ಎರಡು ದಿವಸ ಮನೆಯಲ್ಲಿ ಇಟ್ಟೆ ಅಂದ್ರೆ ಮತ್ತಾಗಿ ಅಲ್ಲೇ ಇದಾಗಿಬಿಡತ್ತ, ಬೂಸ್ಟ್ ಬಂದ್ಬಿಡ್ತ. ಅದಕ್ಕ ಇಂಥ ಅಂಜೂರ ಹಣ್ಣು ಜಾಸ್ತಿ ಇತ್ತು ಅಥವಾ ಮಾರುಕಟ್ಟೆಯಲ್ಲಿ ಧಾರಣೆ ಇಲ್ಲ ಅಂತಂದ್ರ, ಅಂಜೂರನ್ನ ಯಾವ ರೀತಿ ನೀನು ಅದನ್ನ ಮೌಲ್ಯವರ್ಧನೆ ಮಾಡಬಹುದು, ಕಟ್ ಮಾಡಿ ಒಣಗಿಸಿ, ಕಟ್ ಮಾಡಿ ಒಣಗಿಸಿ, ಅದರಿಂದ ನೋಡಪ್ಪ ಒಂಥರ ಈ ಬೇಕರಿ ಡ್ರೈ ಅಂಜೂರು ಅಂತ ಮಾಡ್ತಾರ, ಒಣ ಅಂಜೂರು. ಹಾ, ಅಂಜೂರು ಈ ಸೋಲಾರ್ ಡ್ರೈಯರ್ ನಲ್ಲಿ ಒಣಗಿಸಿಬಿಟ್ರೆ ಅವನ ಕಟ್ ಮಾಡಿ ಒಳ್ಳೆ ರೀತಿಯಿಂದ ಒಣಗತಾವ ಸಂಗ್ರಹ ಮಾಡಿ ಇಡಬಹುದು. ಹೌದು, ಅದರಿಂದ ಮತ್ತದನ್ನ ಜಾಮ್ ಮಾಡಿರ್ತಾರೆ. ಹೌದು, ಜಾಮ್ ಜೆಲ್ಲಿ ಎಲ್ಲಿ ಮಾಡ್ತಾರೆ, ಪೌಡರ್ ಮಾಡ್ತಾರೆ, ಪೌಡರ್ ಮಾಡ್ತಾರೆ, ಒಣಗಿಸಿ ಬೇಕರಿ ಪದಾರ್ಥಗಳಲ್ಲಿ ಬೇರೆ ಬೇರೆ ಮಿಕ್ಸ್. ಅದಕ್ಕೆ ಇಂಥವೆಲ್ಲ ತಂತ್ರಜ್ಞಾನಗಳ ಬಗ್ಗೆ ಅಲ್ಲಿ ವಿಜ್ಞಾನಿಗಳು ಹೇಳ್ತಾರೆ ಅಂದ್ರೆ ನಮಗೆ ಏನದಲ್ಲ ನೋಡು, ಕೃಷಿ ಮೇಳಕ್ ಬಂದು ನಾವ್ ಏನ್ ಮಾಡ್ತೀವಿ ಹೇಳು, ನಾವೇನ್ ಮಾಡ್ತೀವಿ, ಬರ್ತೀವಿ ಎಲ್ಲ ಪುಗ್ಗಿ ಜಿಲೇಬಿ ತಿಂತೀವಿ, ಮನೆಗೆ ಏನಾರು ಕೆಲಸ ಚಲೋ ಐತ್ ನೋಡಪ್ಪ, ಇದು ಚಲೋ ಐತ್ ನೋಡಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಹಂಗ್ ಮಾಡಬಾರ್ದು, ಹಂಗ್ ಮಾಡಬಾರ್ದು. ಅಂದ್ರೆ ಪ್ರತಿಯೊಂದು ಅಂಗಡಿಗೆ ನಾವು ಹೋಗ್ಬೇಕು, ಮಾಹಿತಿ ತಿಳ್ಕೊಬೇಕು, ಅಲ್ಲಿ ಏನಾರ ಒಂದು ಪೋಸ್ಟರ್ ಒಂದು ಕರಪತ್ರ ಏನಾರು ಕೊಟ್ರಪ್ಪ ಅಂದ್ರೆ ಮನೆಗೆ ಒಯ್ಬೇಕು, ಮನೆಗೆ ಒಯ್ಬೇಕು, ಅದನ್ನ ತಗೊಂಡು ಓದ್ಬೇಕು. ನೋಡಪ್ಪ ನಿನಗೆ ಬರ್ಯಾಕ್ ಬರ್ತಿಲ್ಲ, ಒಂದು ಹಿಂಬಾಲ ಡೈರಿ ಇಟ್ಕೊಂಡ್ ಬಂದ್ಬಿಡು, ಒಂದ್ ಕಾಪಿ ತಗೊಂಬರ್, ಒಂದ್ ಕಾಪಿ ತಗೊಂಬ, ಒಂದ್ ಪೆನ್ ತಗೊಂಬ. ಹೌದು, ಈಗ ಒಂದ್ ಮಳಿಗೆ ಹೋಕ್ಕಿಯ, ಮಳಿಗೆಗೆ ಹೋದೆಪ್ಪ ಅಂತಂದ್ರೆ ಅಲ್ಲಿ ಏನೋ ನಿನ್ಗೆ ವಿಶೇಷತೆ ಅನಿಸ್ತೆ ಅಂತ ತಿಳ್ಕೋ. ಹೌದು, ಇದು ಭಾಳ ಚಲೋ ಐತಿ ಅಂತೇಳಿ ನಿನಗೆ ಗೊತ್ತಾಗ್ಬಿಡ್ತತ್ತ. ಗೊತ್ತಾತಂದ್ರೆ ಅವಾಗ ಅವ್ರ ಫೋನ್ ಸಂಖ್ಯೆ ನಂಬರ್ ಬರ್ಕೊಂಬಿಡ್ಬೇಕಂದಿ ನಂಬರ್. ಹೌದು, ಹಾ, ಏನಾದ್ರೂ ವಿಶೇಷತೆ ಐತೆ ಅವ್ರದ್ದು, ಅವ್ರ ಹೆಸರು ಮುಂದೆ ನಮ್ಮ ಕೆಲಸಕ್ಕೆ ಬರ್ತಪ್ಪ, ನಿನಗೆ ಏನಾದ್ರೆ ಬರ್ಕೊಂಬಿಡ್ಬೇಕು. ಹೌದು, ಚಲೋ. ಈಗೇನಪ್ಪ ಈಗ ಸಿರಿಧಾನ್ಯದ ಬಗ್ಗೆ ತಿಳ್ಕೊಂಡು ಈಗ ನವಣಿ ನವಣಿ ಮೌಲ್ಯವರ್ಧನೆ ಮಾಡೋದ್ರ ಬಗ್ಗೆ ಒಂದು ಮಳಿಗೆ ಇತ್ತು ಅಂತ ತಿಳ್ಕೊ, ಅಲ್ಲಿ ನವಣಿಯಿಂದ ಏನೇನು ಮಾಡ್ಬೋದು ಅಂತ ಮಾಹಿತಿ ಗೊತ್ತಾಗ್ತಾನೆ. ಅವ್ರ ನಂಬರು, ಫೋನ್ ಸಂಖ್ಯೆ, ಅವ್ರ ಹೆಸರು ಬರ್ಕೊಂಡ್ಬಿಟ್ಟು ನೀ ನವಣಿ ಬೆಳೆದಾಗ ಅವ್ರಿಗೆ ಫೋನ್ ಮಾಡು. ಹೌದು, ಏನೋ ವ್ಯಾಪಾರ ಮಾಡೋಕ್ಕಾಗ್ತದೆ, ಏನೋ ತಳಿ ಬಗ್ಗೆ ವಿಚಾರ ಮಾಡ್ಬೇಕಾಗ್ತದೆ, ಏನೋ ಪ್ಯಾಕೆಟ್ ಮಾಡಕ್ಕೆ ವಿಚಾರಕ್ಕೆ ಬರ್ತದೆ, ನಮ್ಗೆ ಯಾವ ಒಂದು ಕೆಲಸಕ್ಕೆ ಬಂದಾಗ ಆ ಡೈರೆಕ್ಟ್ ನಂಬರ್ ಇರ್ತದೆ. ಹೌದು ಹೌದು. ಇನ್ನೊಂದು ಈಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಐತಲ್ಲ ನಮ್ಮ ವಿಶ್ವವಿದ್ಯಾಲಯ, ಅದರೊಳಗೆ ಐತೆ, ಅದ್ರಾಗ ಒಂದು ಸೋಲಾರ್ ಪಾರ್ಕ್ ಮಾಡ್ತೀವಿ ಅಂತಲೂ ಹೇಳೋರು ಈ ಕೃಷಿ ಮೇಳ ಸಂದರ್ಭದಲ್ಲಿ. ಈ ಸೋಲಾರ್ ಶಕ್ತಿಯಿಂದ, ನಮ್ಮ ಸೂರ್ಯನ ಶಕ್ತಿಯಿಂದ ನಾವು ಕೃಷಿ ಒಳಗೆ ಅದನ್ನು ಹೇಗೆ ಬಳಸ್ಕೋಬಹುದು, ಯಂತ್ರೋಪಕರಣಗಳ ಮೂಲಕ ಆಯಿತು, ಈಗ ಪಕ್ಷಿಗಳನ್ನು ಬೆದರಿಸೋದಾಗಿರ್ಬೋದು, ಸಿಂಪರಣೆ ಮಾಡೋದಾಗಿರ್ಬೋದು, ಒಣಗಿಸೋದಾಗಿರ್ಬೋದು, ಈ ಸೋಲಾರ್ ಎನರ್ಜಿಯಿಂದ ನಾವು ಸೂರ್ಯನ ಶಾಖದಿಂದ ಕೃಷಿಯೆಲ್ಲ ನಾವು ಹೇಗೆ ಬಳಕೆ ಮಾಡ್ಕೋಬಹುದು, ಸೋಲಾರ್ ಪಾರ್ಕ್ ಮಾಡಕತ್ತಾರ ಅಂತ ನಾನು ಒಂದು ಮಾಹಿತಿ ಬಂತು. ಇತ್ತೀಚೆಗೆ ಸೌರ್ಗರ್ ಅಂತ ಹೇಳಿ, ಹೌದು, ಸರ್ಕಾರದ ಯೋಜನೆ, ಸರ್ಕಾರದ ಯೋಜನೆಗಳು ಬರ್ತಾವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಂಗಾಗಬೇಕಂತಂದ್ರೆ, ನಮ್ಮ ಒಂದು ಶಕ್ತಿ ಈಗ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಕೆರೋಸಿನ್ ಇರ್ಬೋದು, ಇದನ್ನೆಲ್ಲ ಬಳಸೋದನ್ನ ನಾವು ಬಿಟ್ಬಿಡ್ಬೇಕಿನ್ನು. ಹೌದೌದು, ಇವೆಲ್ಲ ಖಾಲಿಯಾಗುವಂತ, ಇವೆಲ್ಲ ಖಾಲಿಯಾಗುವಂತವು. ಆಮೇಲೆ ಜೊತೆಗೆ ನಮ್ಮಲ್ಲಿ ಉತ್ಪಾದನೆ ಆಗೋದಿಲ್ಲ, ಇವು ಒಂದು ದಿವಸ ಮುಗಿದೋಗ್ಬಿಡ್ತದೆ, ಮುಗಿದೋಗ್ಬಿಡ್ತ. ಅದಕ್ಕೆ ನಾವೇನದಲ್ಲ, ನಮ್ಮಲ್ಲಿ ಇರ್ತಕ್ಕಂಥದ್ದು ಸೂರ್ಯನ ಶಾಖ, ಇದು ನಮಗೆ ಉಚಿತವಾಗಿ ಸಿಕ್ಕ ಸೌರಶಕ್ತಿ, ಇದು ನಮಗೆ ಯಾವುದು ಖಾಲಿಯಾಗ. ಸೌರಶಕ್ತಿಯನ್ನ ಬಳಸಿಕೊಳ್ಳಿಕ್ಕೆ ಸರ್ಕಾರ ಹಲವಾರು ಯೋಜನೆಗಳು ತರ್ತದೆ. ಸೌರಶಕ್ತಿ ಪಂಪ್ಸೆಟ್ಗಳನ್ನ ಹಾಕೋಬಹುದು, ಸೌರಶಕ್ತಿ ಸಿಂಪರಣಾ ಯಂತ್ರಗಳು ಬಂದಾವೆ, ಸೌರಶಕ್ತಿ ಮುಖಾಂತರ ನಿನಗೆ ಚಾರ್ಜ್ ಆಗಿ ಗಾಡಿಗಳು ಕಾರ್ಗಳು ಓಡ್ತಕ್ಕಂಥ ತಂತ್ರಜ್ಞಾನ ಮುಂದೆ ಬರ್ತದೆ. ಆಮೇಲೆ ಈ ಬ್ಯಾಟ್ರಿ ಚಾರ್ಜ್ ಮಾಡಿ ಇಟ್ಕೋಬಹುದು ಸೌರಶಕ್ತಿ ಮುಖಾಂತರ, ಸೌರಶಕ್ತಿ. ಆಮೇಲೆ ಮನೆ ಮಾಳಿಗೆ ಮೇಲೆ ಸೌರ ಫಲಕಗಳನ್ನು ಹಾಕೊಂಡ್ಬಿಟ್ಟು ನೀವು ವಿದ್ಯುತ್ ಉತ್ಪಾದನೆ ಮಾಡಿ ನಿನ್ನ ಮನೆಗೆಲ್ಲ ವಿದ್ಯುತ್ ಬಳಸಬಹುದು. ಅವಲಂಬನೆ ನೀನು ಮಾರಾಟ ಮಾಡ್ಕೋಬಹುದು, ಸೋಲಾರ್ ಲೈಟ್ಗಳನ್ನ ಹಾಕೋಬಹುದು. ಹಿಂಗ ಸೌರಶಕ್ತಿ ಬಗ್ಗೆ ಹಲವಾರು ಮಾಹಿತಿಗಳಿರ್ತಾವ. ಅದನ್ನ ಬಗ್ಗೆ ನಾವು ಸ್ವಲ್ಪ ನಮ್ಗೆ ಸ್ಟಾರ್ಟಿಂಗ್ ಏನಾಗತ್ತಲ್ಲ, ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಅದಕ್ಕೆಲ್ಲ ಸಬ್ಸಿಡಿಗಳಿರ್ತಾವೆ ಸರ್ಕಾರ ಮಟ್ಟದಲ್ಲಿ. ಅಂಥವೆಲ್ಲ ತಂತ್ರಜ್ಞಾನಗಳನ್ನ ತಿಳ್ಕೊಂಡು ಚಂತಂಗ್ ನಾವು ಅವು ಅಳವಡಿಸಿಕೊಳ್ಳಿಕ್ ಮುಂದ್ ಬಂದ್ರೆ ಖಂಡಿತ ನಮ್ಗೆ ಉಳಿತಾಯ ಆಗತ್ತೆ. ಹೌದು. ಇನ್ನೊಂದು ಈಗ ಆಡಳಿತ ಭವನ ಐತಲ್ಲ, ಅದ್ರಾಗ ಈ ಫಲಪುಷ್ಪ ಪ್ರದರ್ಶನ ವ್ಯವಸ್ಥೆ ಮಾಡಿರ್ತಾರೆ. ಕಾಲೇಜು ನಾಗರಿಕರಿಗೆ, ಕೇವಲ ರೈತರಿಗಷ್ಟೇ ಅಲ್ಲ, ಕೃಷಿ ಮೇಳ ಎಂಕಣ, ಹೌದು, ಎಲ್ರಿಗೂ ಸಣ್ಣವರಿಗೆ ದೊಡ್ಡವರಿಂದ ನಮ್ಮ ಸಿಟಿ ಮಂದಿ ಹಳ್ಳಿ ಮಂದಿ ಎಲ್ಲರಿಗೂ ಲಾಭ ನೋಡಿ. ವಿಶೇಷವಾಗಿ ಮಕ್ಕಳಿಗೆ, ಹೌದು, ಈ ಮಕ್ಕಳಿಗೆ ಮತ್ತು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಶಹರದಲ್ಲಿರ್ತಕ್ಕಂತ ಮಹಿಳೆಯರ ಬಗ್ಗೆ, ಮಹಿಳೆಯರಿಗೆ ಇಂಥ ಕೃಷಿ ಮೇಳಗಳು ಒಳ್ಳೆ ಮಾಹಿತಿ ಕೊಡ್ತಾವೆ. ಮಕ್ಕಳಿಗೆ ತಿಳುವಳಿಕೆ ಬರ್ತದೆ, ಮಕ್ಕಳಿಗೆ ಏನ್ ಬೆಳೆ ಇದು, ಶೇಂಗಾ ಎಲ್ಲಿ ಬೆಳೀತಾರೆ, ಶೇಂಗಾ ಕಾಯಿ ಮ್ಯಾಲೆ ಹಾಕತ್ತೋ ತೆಳಗಾಕತ್ತೋ, ಎಲ್ಲಿ ಬೆಳೆ ಹೆಂಗ ಅನ್ನೋದು ಮಕ್ಕಳಿಗೆ ಒಂದು ಸಂಪ ಅಂದ್ರೆ ಒಂದ್ ಸ್ವಲ್ಪ ಜ್ಞಾನ ಬರ್ತದ. ಕಡಲೆ ಬೆಳೆ ಹೆಂಗಿರ್ತದ, ಜೋಳದ ಬೆಳೆ ಹೆಂಗಿರ್ತದ, ಹತ್ತಿ ಬೆಳೆ ಹೆಂಗಿರ್ತದ, ಯಾವ ರೀತಿ ಇದು, ಎಲ್ಲೆಲ್ಲಿ ಏನೇನು ಬೆಳೆಗಳ ಬಗ್ಗೆ ಮಾಹಿತಿ ಆಕತ್ತ, ಏನೇನು ಕಾಳುಗಳ ಬಗ್ಗೆ ಮಾಹಿತಿ ಸಿಗ್ತದ, ಒಂದು ಸಾಮಾನ್ಯ ಜ್ಞಾನನು ಜಾಸ್ತಿ ಆಗತ್ತೆ. ಅನಂತರ ಅಲ್ಲಿ ಈಗ ಸಂಶೋಧನಾ ತಾಕುಗಳು, ನೀ ಏನು ಹೇಳಿದ್ರೆ ಯಾವ ಬೆಳೆ ಮಾಹಿತಿ ಅಂತ, ಅಲ್ಲಿ ನಮ್ಮ ಸಂಶೋಧನಾ ತಾಕುಗಳು ಪ್ರಾತ್ಯಕ್ಷಿಕೆಗಳು ಬೆಳೆನೂ ಕೂಡ ಇರ್ತವೆ. ನಾವು ಅಷ್ಟೇ ಮಳೆಗೆ ಅಷ್ಟೇ ಅಲ್ಲ, ಇವು ನಮ್ಮ ಪ್ಲಾಟ್ಗಳನ್ನು ಕೂಡ ವಿಜ್ಞಾನಿಗಳು ಬೆಳೆ ಬಗ್ಗೆ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಈ ತಳಿ ಈ ದಿನ ಬಿತ್ತನೆ ಮಾಡಿದ್ದು ಎಲ್ಲ ಮಾಹಿತಿ ಇರ್ತದೆ. ಬರೇ ಈಗ ನೋಡು, ಎಲ್ಲಪ್ಪ ಚುರುಮರಿ ಅಂಗಡಿಗೆ ಹೋದೆ, ಬಜ್ಜಿ ಅಂಗಡಿ, ಹೌದು, ಆಮೇಲೆ ಎಲ್ಲೋ ಒಂದು ಚಂದ ಕಾಣಿಸ್ತದೆ ಬಟ್ಟೆ ಅಂಗಡಿ, ಅಲ್ಲಿಗೆ ಹೋದೆ, ಏನೋ ಪಾತ್ರೆಗಳು ಚಲೋ ಕಾಣಿಸ್ತಾವೆ ಅಲ್ಲಿಗೆ ಹೋದೆ. ಅದು ಅಲ್ಲ, ಪಾತ್ರೆ ಬಟ್ಟೆಗಳು ಯಾವತ್ತು ನಮ್ಮ ಮಾರ್ಕೆಟ್ನಾಗ ಸಿಕ್ಕಿರ್ತಾವೆ. ಆದ್ರೆ ಏನು ಸಂಶೋಧನೆ ನಡೆದತ್ತಿಲ್ಲ, ಏನು ಹೊಸ ಮಾಹಿತಿ ಐತೆ ಕೃಷಿ ಸಂಬಂಧಪಟ್ಟಂತ, ಹೌದು, ಅದ್ರ ಬಗ್ಗೆ ಬಂದಂತ ರೈತರು ತಿಳ್ಕೋಬೇಕು ನಾವೆಲ್ಲ ಮಾಡಬೇಕು. ಹೌದಿಲ್ಲ, ಅದು ಮುಖ್ಯ. ಯಾಕಂತಂದ್ರೆ ಅದು ಮೂರು ದಿನ ಜಾತ್ರೆ ಇರೋದ್ರಿಂದ ಅದು ನಮ್ಮ ಮುಂದೆ ಯಾವಾಗೋ ಕೆಲಸಕ್ಕೆ ಬರ್ತದೆ. ಆಮೇಲೆ ಅಲ್ಲಿ ಪಾಂಪ್ಲೆಟ್ ಕೊಡ್ತಿರ್ತಾರ, ಆಮೇಲೆ ಹ್ಯಾಂಡ್ ಬಿಲ್ ಕೊಡ್ತಿರ್ತಾರ, ಅವನ್ನೆಲ್ಲ ತಗೊಂಬಂದು ಇಟ್ಕೋಬೇಕು. ಓದ್ಬೇಕು, ಆಮೇಲೆ ಬೇಳೆ ಸಿಕ್ಕಾಗ ಮಾಡ್ಬೇಕು. ಮೂರು ದಿನ ಮಾತ್ರ ಚಲೋ ವಿಷಯ ಅಂತಂದ್ರು ಜಗ್ಗಿ ವಿಷಯ ಹೇಳಿದಿನಿ ಈ ವರ್ಷ ವಿಶೇಷವಾಗಿ. ಅದಕ್ಕೆ ಈ ಶಾಲೆ ಮಕ್ಕಳು, ಮನೆಯಲ್ಲಿ ಮಕ್ಕಳು ಇರ್ತಾರಲ್ಲ, ಅವ್ರನ್ನು ಕರ್ಕೊಂಡು ಹೋಗ್ಬೇಕು ಮಕ್ಕಳಿಗೆ ತಿಳಿಸ್ಬೇಕು, ತಿಳಿಸ್ಬೇಕು ಅವ್ರಿಗೆ ಕೃಷಿ ಮೇಳ ಅಂದ್ರೆ ಏನು, ಏನೇನು ಇರ್ತದಿಲ್ಲ, ಯಾವ ರೀತಿ ಯಂತ್ರಗಳದಾವಿಲ್ಲ, ಯಂತ್ರ ಯಾವ್ದಕ್ಕೆ ಉಪಯೋಗ ಮಾಡ್ತಾರ, ಕಳೆ ತೆಗೆಯುವ ಯಂತ್ರ, ಸಿಂಪರಣಾ ಯಂತ್ರ, ಟ್ರ್ಯಾಕ್ಟರ್, ಸ್ವಯಂ ಚಾಲಿತ ಯಂತ್ರಗಳು ಯಾವ್ದಕ್ಕದ ಅನ್ನೋದು ಮಕ್ಕಳಿಗೆ ಸ್ವಲ್ಪ ಜ್ಞಾನ ಪರಿಜ್ಞಾನ ಬರ್ತದೆ. ಹೌದು, ನೀ ಹೇಳಿದಂಗೆ ಈ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಏನು ಹೆಡ್ಲೈನ್ ಕೊಟ್ಟಾರ ನಮ್ಮ ಯೂನಿವರ್ಸಿಟಿ ಅವರು, ಯಾಕಂತಂದ್ರೆ ಇದು ಬಹಳ ಅನಿವಾರ್ಯ ಮತ್ತೆ ಈಗ ಪ್ರಸ್ತುತ ಐತೆ ನೋಡು. ಹೌದು, ಯಾಕಂತಂದ್ರೆ ಈಗ ಹವಾಮಾನ ತಕ್ಕಂತೆ ನಾವು ಹೋಗ್ಬೇಕಾಗ್ತದೆ, ಅದಕ್ಕೆ ನಮ್ಮಂಗ ಹವಾಮಾನ ಬರಂಗಿಲ್ಲ. ಅದಕ್ಕೆ ಒಂದ್ ಕೆಲಸ ಮಾಡಿಬಿಡೋಣ ಈ ಸಲ, ಈಗ ಊರಾಗ ಒಂದೆರಡು ಗಾಡಿ ಮಾಡಿಬಿಡಮ್ಮ, ಗಾಡಿ ಮಾಡಿಬಿಡಮ್ಮ. ಇಲಾಖೆಯವರು ಏನೋಡಪ್ಪ ಬಂದ್ರ ಒಮ್ಮೆ ಕರ್ಕೊಂಡು ಹೋಗ್ತಾರ, ಒಮ್ಮೆ ಇಲ್ಲ ಇಲ್ಲ, ನಮ್ನ ಕರ್ಕೊಂಡು ಹೋಗ್ಲಿ, ನಮ್ ಬಂದ್ ಇಳಿಸ್ಲಿ ಅಂತ ಹೇಳಿ ನಾವು ಕುಂದ್ರಬಾರ್ದು. ಬೇಡ, ನಮ್ಮ ಅವಕಾಶ ಏನ್ ಕೃಷಿ ಮೇಳ ಬಂದ್ ಕರ್ಕೊಂಡು ಹೋಗ್ಲಿ, ನನ್ನ ಬಿಟ್ಟು ಹೋಗ್ಲಿ ಅಂತ ಅಲ್ಲ ಲೆಕ್ಕ. ಯಾಕಂತಂದ್ರೆ ಹತ್ತಿ ಸೀಸನ್ ನಮ್ ಸಲುವಾಗಿ ಮಾಡಿರ್ತಾರ ಅಂದ್ಮೇಲೆ ನಾವೇನೋ ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ಕೋಬೇಕಲ್ಲ. ಅಲ್ಲ, ಮಾಹಿತಿ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಹಾಕೋಣ. ಅಲ್ಲ, ಹತ್ತು ಇಪ್ಪತ್ತು ರೂಪಾಯಿ ಹಾಗೆ ಹೋಗ್ಲಿ, ನಮ್ಗೆ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಇಷ್ಟೆಲ್ಲ ಮಾಹಿತಿ ಸಿಗ್ತದೆ ನಿನಗೆ. ಅದಕ್ಕೆ ಏನ್ ಮಾಡ್ಬಿಡೋಣ, ಒಂದ್ ಎರಡು ಗಾಡಿ ಮಾಡಿಬಿಡೋಣ. ಹೌದು, ನಾವು ಸೇರ್ಕೊಂಡ್ ಎಲ್ಲರೂ ಸೇರಿ ಗಾಡಿ ಮಾಡಿ ಎಲ್ಲೇನು ರೈತರಿದಾರಲ್ಲಪ್ಪ ಎಲ್ಲ ನಮ್ಮ ಬೀಗರಿಗೆ ನಮ್ಮ ಬಿಜರಿಗೆ ಎಲ್ಲ ಹೇಳ್ತೀನಿ, ಮನೆಯಾಗೆಲ್ಲ ಬಸವರಾಜ ಅವ್ರಿಗೆ ಎಲ್ಲರಿಗೂ ಹೇಳಿ ಹೇಳ್ತೀನಿ ಗಾಡಿ ಮಾಡ್ಕೊಂಡು ನೋಡಪ್ಪ 8ನೇ ತಾರೀಕು ಹೋಗ್ಬಿಡಮಂತ. 8ನೇ ತಾರೀಕು ಚಲೋ ಬರ್ತಂದೆ. 8ನೇ ತಾರೀಕು ಎಲ್ಲಾ ಮಳಿಗೆಗಳು ಹಾಕಿರ್ತಾರ, ಸಾಧ್ಯ ಆದ್ರೆ ಮತ್ತೆ ಇಳ್ದು ಉಳ್ಕೊಂಡ್ಬಿಡಮ್ಮ, 2 ದಿವಸ ಇರಮಂತ, 8-9 ಇರಮಂತ. ಹೌದು ಇರ್ತದ ಕೆಲಸ ಅಲ್ಲ ಇವು ನೋಡ್ ಹಗಲೆಲ್ಲ ಆಗುವಂತವ ಅಲ್ಲಿ ಆಗಂಗಲ್ಲ, ವರ್ಷದಾಗ ಒಂದ್ಸಲನೂ ಆಗ್ತಾವ ಅಲ್ಲ. ಇನ್ನೊಂದು ಈ ಜಾನುವಾರುಗಳು, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಎಮ್ಮೆ ತಳಿಗಳು ಅವು ಇವು ಕೂಡ ಇರ್ತಾವ ನೋಡಲ್ಲಿ. ಈಗ ನೋಡ್ ನಾವೆಲ್ಲ ಜಾನುವಾರು ಸಾಕಾಣಿಕೆ ಮರ್ತು ಬಿಟ್ಟಿವಿ. ಹೌದು ಅದು ಹೊಳ್ಳಿ ಚಾಲು ಮಾಡ್ಬೇಕಾಗ್ಯದ ಈಗ ಮನೆಯಾಗ ಎಂತ ಪರಿಸ್ಥಿತಿ ಅಂತಂದ್ರ ಒಂದ್ ಕಪ್ ಹಾಲಿಗೆ ಬಿರಿ ಹಾಕಿ ಕುಂತೀವಿ. ಹೌದೌದೌದು ಅಂತ ಅದಕ್ಕೆ ಹೇಳಿ ಹಾಳು ಹಾಲುಗಳು ಹುಲ್ಲಿನ ಜಾತಿಯ ಒಂದು ಸಸ್ಯಗಳು ಏನೇನು ಬರ್ತಾವ, ಏನ್ ಹಾಕ್ಬೇಕು, ಏನೇನು ಎಲ್ಲ ಮಾಹಿತಿಗಳು ಇಲ್ಲಿರ್ತವ ನೋಡು. ಹೌದು ಆರೋಗ್ಯ ಇಲಾಖೆ ಮತ್ತೆ ಬೇರೆ ಬೇರೆ ಮಕ್ಕಳ ಇಲಾಖೆ ಏನು ಮಾಹಿತಿ ಅವೆಲ್ಲ ಯೋಜನೆಗಳು, ಬ್ಯಾಂಕ್ನವರು ಯಾವ ರೀತಿ ಸಾಲ ಕೊಡ್ತಾರೆ, ಏನೇನು ದಾಖಲಾತಿಗಳು ಬೇಕಾಗ್ತಾವ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಏನೇನು ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳು ಅದ್ರ ಬಗ್ಗೆ ಮಾಹಿತಿ ಸಿಗ್ತದ. ಒಟ್ಟಾರೆ ಇಂಥ ಮೇಳಗಳು ಅಪರೂಪಕ್ಕೆ ನಡೀತಿರ್ತಾವ, ಅದಕ್ಕೆ ಇದ್ರ ಭಾಗವಹಿಸಿ ಇದ್ರ ಸದುಪಯೋಗನ ಮಾಡ್ಕೋಬೇಕು ನಾವು. ಹೌದೌದು ಚಲೋ ಐತಿನಿ ಹೇಳಿದಂಗ. ನಾವು ನಮ್ಮೂರ ಗಾಡಿ ಮಾಡ್ಕೊಳ್ಳೋಣ, ಮಾಡ್ಕೊಂಡು ಯಾರು ಬರ್ತಾರ ಎಲ್ಲರಿಗೂ ಹೇಳಮ್ಮ, ಕರ್ಕೊಂಡು ಹೋಗಿ ಪಾಪ ನೋಡ್ಲಿ. ನೀನು ಹೇಳ್ಬಿಡ ಎಲ್ಲರಿಗೂ ಹೇಳಿ, ಯಾಕಂದ್ರೆ ಅಡ್ವಾನ್ಸ್ ಮತ್ತೆ ಅಲ್ಲೇ ಇಲ್ಲೇ ಮದುವೆ ಮುಂಜುವೆ ಊರು ಗೀರು ಅಂತ ಹೋಗ್ಬಿಡ್ತಾರೆ. ಅಲ್ಲ 8ನೇ ತಾರೀಕು ಅಂತ ಹೇಳ್ಬಿಡ್ತಾರೆ, 8-9 ಎರಡು ದಿನ ಫಿಕ್ಸ್ ಮಾಡ್ಕೊಂಡ್ ಬಿಡಮ್ಮ. 2 ದಿವಸ ಕೃಷಿ ಮೇಳ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಅವತ್ ಬಂದ್ಬಿಡಮ್ಮ. ಅಲ್ಲ ಸುಮ್ನೆ ಯಾಕಂತಂದ್ರೆ ಒಂದಿನ ಒಂದ್ ತಾಸಿಗೆ ಸುಮ್ಮನೆ ನೋಡೋದ್ ಹೆಂಗೋಗಿ ಎಲ್ಲ ಮಳಿಗೆ ವ್ಯವಸ್ಥಿತವಾಗಿ ಏನೇನದ ನೋಡ್ಕೊಂಡು ಮಾಹಿತಿ ತಗೊಂಡ್ ಬರಮ್. ಅದಕ್ಕ ಇಷ್ಟೆಲ್ಲ ಮಾಹಿತಿ ಇತ್ತಲ್ಲ ನಿನ್ ಹೇಳಮ್ ಅಂತೇಳಿ ಯಾರ ಸಲ ಅಡ್ಡಾಡಿದೆ. ಹೌದು ನೀ ಬಂದೆ ಅಂತ ಹೇಳಿದ್ರೆ ಈಗ ಸಿಕ್ಕದ್ದು ಬಾಳ ಚಲೋ ಆತ. ಅಲ್ಲ ನೀ ಹೇಳಿದಿ, ನಾನು ಈಗ ಎಲ್ಲರಿಗೂ ಹೇಳತ್ನಿ ಗಾಡಿ ವ್ಯವಸ್ಥೆ ಮಾಡ್ಕೊಳಮ್ಮ, ಗಾಡಿನ ಒಂದು ಅದಾವಿಲ್ಲ ವ್ಯವಸ್ಥೆಗಳನ್ನ ಮಾಡಿ ನೋಡ್ಕೊಳಮ್. ಅವತ್ತ 8ನೇ ತಾರೀಕು ಹೋಗ್ಬಿಡ್ತಾನ ಮತ್ತೆ ನಾವು ಒಂದ್ ದಿವಸ 8-9 ಅದು ಹೋಯ್ತಪ್ಪ ಅಂದ್ರೆ ಮತ್ತೆ ನಾವು ನಮಗೆ ಸಿಗಂಗಿಲ್ಲ. ಅದು ಆಗ್ಲಿ ಮತ್ತೆ ಅಷ್ಟು ವ್ಯವಸ್ಥೆ ಮಾಡ್ಬಿಡಂಗಾರ ಗಾಡಿ ಅವ್ರಿಗೆ ಹೇಳಿ ಬರ್ತೀನಿ, ಗಾಡಿ ಮರಿ ಹೇಳು, ನಾನು ಹೋಗ್ತೀನಿ ಅಂತ ಹೊಲ್ಕಡೆ ಬರ್ಲಂಗಾರ. ಸರಿ, ಇದುವರೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ ಕೃಷಿ ಮೇಳ 2024 ಕುರಿತು ಮಾತುಕತೆಯನ್ನ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ ಮತ್ತು ಅಮರೇಶ್ ಹಾಶಿಹಾಳ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29.7-30.6°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 22.6-22.7°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 79-86% ಮತ್ತು ಕನಿಷ್ಠ ಆರ್ದ್ರತೆ 43-50% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6.3-11.5 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ml ನ್ಯಾಪ್ಟಲ್ ಅಸಿಟಿಕ್ ಆಮ್ಲ NAA ಸಿಂಪರಣೆ ಮಾಡಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 7-5 g ಚಿಕ್ಪಿ ಮ್ಯಾಜಿಕ್ ಅಥವಾ 20 g ಯೂರಿಯಾ ಮತ್ತು 1 ml ಟ್ರೈಕೆಂಟನಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಇನ್ನು ಹತ್ತಿ ಬೆಳೆಯು ಕಟಾವಿನ ಹಂತದಲ್ಲಿರುವುದರಿಂದ ರೈತ ಬಾಂಧವರು ಹತ್ತಿಯನ್ನು ಬಿಡಿಸಿ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲಿಟರ್ ಕ್ಲೋರನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಅಥವಾ ತತ್ತಿನಾಶಕವಾಗಿ 2 ಮಿಲಿಲಿಟರ್ ಫರ್ಫೆನೊಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿ ಬೆಳೆಗೆ ಹೂ ಬಿಡುವ ಮುನ್ನ ಹಾಗೂ ಕಾಯಿ ಕಟ್ಟುವ 2 ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡಿ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲಿಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿದೆ. ಇನ್ನು ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳ ಬಳಸುವ ಮೂಲಕ ಸ್ಥಿರತೆಯನ್ನು ಕಾಪಾಡಿ. ಇನ್ನು ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಹಾಗೂ ಬಾಯಿ ಬೇನೆ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಿ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22:31. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೈತ ಬಾಂಧವರೇ ಗಮನಿಸಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನು ದಿನಾಂಕ 7-8-9 December 2024 ಆಯೋಜಿಸಲಾಗಿದೆ. ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಕೃಷಿ ಮೇಳದಲ್ಲಿ ಸುಧಾರಿತ ಕೃಷಿ ಯಂತ್ರೋಪಕರಣ ಹಾಗೂ ಕಿಸಾನ್ ಡ್ರೋನ್ ಬಳಕೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ, ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳು, ಕೊಯ್ಲೋತ್ತರ ತಂತ್ರಜ್ಞಾನಗಳು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಇಸ್ಯಾಪ್ ಬೆಳೆ ಸಂರಕ್ಷಣೆ, ನವೀನ ಮಾಹಿತಿ ತಂತ್ರಜ್ಞಾನ ಮತ್ತು 10 ಹಲವಾರು ವಿಶೇಷತೆಗಳ ಬಗ್ಗೆ ಮಾಹಿತಿ ಲಭ್ಯವಿದೆ. ಈ ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನೂ ಸಹ ಕರೆತನ್ನಿ. ಇದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡಕಿ ಮತ್ತು ಸೆಂಗಡಿಗರಿಂದ ಹಂತಿ ಪದಗಳನ್ನು ಗುಂಡಿಗೆ ಶರಣ ಶಂಕರ ಗಂಡದು ಶರಣ ಏಕ ಬಾವುದಲೇ ದುಡೆಯುವನು ಏಕ ಬಾವುದಲೇ ದುಡೆಯುವನು ಬಸವನ ಕಪಾದಕ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗು ಶರಣ ಏಕ ಬಾವುದಲೇ ದುಡೆಯುವನು ಏಕ ಬಾವುದಲೇ ದುಡೆಯುವನು ನಾಮ ಬಸವನ ಕಪಾದಕ ಶಿವ ಶರಣು ಸತ್ತ ಬಸವಣ್ಣನ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸುರಳು ಸತ್ತಣ್ಣನ ಎತ್ತಿ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸುರಳು ಜತ್ತಿಗೆ ಬಾರ ಮಿನಿಸುರಳಿ ಒತ್ತಗೊಂಡು ಸತ್ತ ಸಲಿದಾನ ಲೋಕವನು ಬಾಕಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನ ಮಾಗು ಲೋಕದಂತವನ ನಿನ ಮಗ ಚನ್ನಮ್ಮ ಚಾಕರು ಜ್ಞಾನ ಶಿವನಲು ಬಾಕಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನ ಮಾಗು ಲೋಕದಂತವನ ನಿನ ಮಗ ಚನ್ನಮ್ಮ ಚಾಕರು ಜ್ಞಾನ ಶಿವನಲ್ಲು ಒತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಅಡುಗೈಯ ಎಡಿಯ ಇಡುದಾಳು ಅಡುಗೈಯ ಎಡಿಯ ಇಡುದಾಳು ಬಾಲೆ ಬಲ ಭೀಮಾಗೋಗಿ ಬರುತ್ತಾಳು ಒತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಅಡುಗೈಯ ಎಡಿಯ ಇಡುದಾಳು ಬಾಲಿ ಬಲ ಭೀಮಾಗೋಗಿ ಬರುತ್ತಾಳು ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿ ಆಗ ಎಡಿ ಮಾಡು ಬನ್ನಿಯಲಿ ಆಗ ಎಡಿ ಮಾಡಿ ಪಾಂಡವರು ಉಣದ ಯಾರ ವನವಾಸು ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿ ಆಗ ಎಡಿ ಮಾಡು ಬನ್ನಿಯಲಿ ಆಗ ಎಡಿ ಮಾಡಿ ಪಾಂಡವರು ಉಣದಾವು ಯಾರ ವನವಾಸು ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ತಾಯವ್ವ ಉಡುಬಾರು ರಾಮವ್ವ ರಾಶಿಗೆ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ಅಟ್ಟಂಬಾರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲೋಯ್ಯ ತೊಳಿಲಕ್ಕ ನೀರಿಲ್ಲೋ ಹನುಮಂತ ಇರೇವಳೆ ಕಾಲೇವಾತಿರಿಯಾನು ಅಟ್ಟಂಬಾರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲೋ ತೊಳಿಲಕ ನೀರಿಲ್ಲೋ ಹನುಮಂತ ಇರೇವಳೆ ಕಾಲೇವಾ ತಿರ್ಯಾರು ಸೀತಮ್ಮನ್ವಯ್ಯ ಶ್ರೀರಾಮ ಗೋವಿಂದ ಹನುಮಂತ ಸುಮಂತ ಸುಮಗ ಕುಂತೌನ ಶರಿಯ ಬಿಡಿಶಾನು ಸೀತವಾನಯ್ಯಾಗ ಶ್ರೀರಾಮ ಸಂದಾತ ಹನುಮಂತ ಸುಮಗು ತಮ್ಮನ ಶರಿಯ ಬಿಡಿಶಾನು ಬಸವಣ್ಣನಿ ಮ್ಯಾಲೆ ಬಿಸಲ ಬಿದ್ದೈತೆಂದು ಆಸ್ತಾವಡ್ಡ